ಒಳ್ಳೆಯದಾಗತ್ತೆ, ಇದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಅನುಕೂಲಗಳಾಗ್ತವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮತ್ತು ಗ್ರಾಮೀಣ ಮಹಿಳೆಯರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ವಾಣಿಶ್ರೀ ಅವರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ತಮಗೆಲ್ಲರಿಗೂ ಗೊತ್ತು, ಹಸಿರು ತಪ್ಪಲು ಪಳ್ಳೆಗಳು ನಮ್ಮ ಆಹಾರದಲ್ಲಿ ಎಷ್ಟು ಹಾಸು ಹೊಕ್ಕಾಗಿದ್ದಾವೆ ಅಂತೇಳಿ. ಹಸಿರೇ ಹುಸಿರು ಅಂತೇಳಿ ಹೇಳ್ತೀವಿ ನಾವು. ಅಂದರೆ ಹಸಿರು ಇರಲಿಲ್ಲ ಅಂತಂದ್ರೆ ಜೀವನೂ ಇಲ್ಲ, ಜಗತ್ತೂ ಇಲ್ಲ. ನಂತರ ನಮ್ಮ ಆಹಾರದಲ್ಲಿ ಹಸಿರು ತಪ್ಪಲು ಪಲ್ಲೆ ಇರಲಿಲ್ಲ ಅಂತಂದ್ರೆ ನಮ್ದು ಕೂಡ ಸಮತೋಲನ ಆಹಾರ ಆಗೋದಿಲ್ಲ. ಸಮತೋಲನ ಆಹಾರ ಅಂದ ತಕ್ಷಣ ತಮಗೆಲ್ರಿಗೂ ಅನಿಸುತ್ತೆ ಯಾವುದು ಸಮತೋಲನ ಆಹಾರ ಅಂತೇಳಿ. ಸಮತೋಲನ ಆಹಾರದಲ್ಲಿ ನಾವು ಹೇಳ್ತೀವಿ, ಒಂದು ಏಕದಳ ಧಾನ್ಯ, ಒಂದು ದ್ವಿದಳ ಧಾನ್ಯ, ಒಂದು ಹಸಿರು ತಪ್ಪಲು ಪಲ್ಯ, ಒಂದು ಹಣ್ಣು, ನಂತರ ಒಂದು ತರಕಾರಿ, ಎಣ್ಣೆ ಬೆಣ್ಣೆ, ನಂತರ ಬೆಲ್ಲ, ಇವಿಷ್ಟೆಲ್ಲ ಇದ್ದಾಗ ನಮಗೆ ಸಮತೋಲನವಾದ ಆಹಾರ ಅಂತ ಕರೆಸ್ಕೊಳ್ಳುತ್ತೆ. ಅದರಲ್ಲಿ ಈ ಸಮತೋಲನ ಆಹಾರದಲ್ಲಿ ಈ ಹಸಿರು ತಪ್ಪಲು ಪಲ್ಯಗಳ ಪಾತ್ರ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಸಾಮಾನ್ಯವಾಗಿ ನಾವು ಹಸಿರು ತಪ್ಪಲು ಪಲ್ಯ ಅಂದ ತಕ್ಷಣ ನಾವು ಜಾಸ್ತಿ ಬಳಸ್ತಕ್ಕಂಥದ್ದಂದ್ರೆ ಪಾಲಕ್ ಸೊಪ್ಪು ಇರ್ಬೋದು, ರಾಜಗಿರಿ ಸೊಪ್ಪು, ಮೆಂತ್ಯ ಸೊಪ್ಪು. ದಿನನಿತ್ಯದಲ್ಲಿ ನಮಗೆ ಸಾಂಬಾರ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದಂದ್ರೆ ಈ ರಾಜಗಿರಿ ಸೊಪ್ಪು ಹಾಕಿ ಮಾಡ್ತೀವಿ, ಹುಳಿಚಿಕ್ಕ ಸೊಪ್ಪು ಹಾಕಿ ಮಾಡ್ತೀವಿ, ನಂತರ ಪಾಲಕ್ ಸೊಪ್ಪು ಹಾಕಿ ಮಾಡ್ತೀವಿ. ಅದನ್ನ ಬಿಟ್ಟರೆ ನಾವು ಮೆಂತ್ಯ ಸೊಪ್ಪು ಇರ್ಬೋದು, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇನ್ನೂ ಅನೇಕ ತರಹದ ಸೊಪ್ಪುಗಳು. ತಾವಿನ್ನೂ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ರೈತಾಪಿ ಜನಗಳಾದರೆ, ಕೃಷಿ ಮಹಿಳೆಯರಾದರೆ ನೀವು ನೋಡ್ಬೋದು, ಇನ್ನೂ ಅನೇಕ ತರಹದ ನಮ್ಮ ಕಳೆ ಅಂತ ಅನ್ಸ್ಕೊಳ್ತಕ್ಕಂಥ ಸೊಪ್ಪುಗಳನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ದಿನನಿತ್ಯ ಬಳಕೆ ಮಾಡ್ಬೋದು. ಅಂದರೆ ಅಣ್ಣೆ ಸೊಪ್ಪು ಅಂತ ಹೇಳ್ತೀವಿ, ಕಲ್ಗೋಣಿ ಸೊಪ್ಪು ಅಂತ ಹೇಳ್ತೀವಿ, ನಂತರ ಕಿರಿಕ್ ಸಾಲಿ ಸೊಪ್ಪು ಅಂತ ಹೇಳ್ತೀವಿ, ಇವೆಲ್ಲ ಅಕ್ಕರ್ಕಿ ಸೊಪ್ಪು. ಇವೆಲ್ಲ ಸೊಪ್ಪುಗಳು ನಮಗೆ ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಒಂದೊಂದು ಸಲ ಸಿಗದೇ ಇಲ್ಲ. ಆದರೂ ಕೂಡ ಇವತ್ತು ನಾವು ಒಂದು ದುರಂತ ಅಂತ ಹೇಳಿದರೆ, ನಾವು ಕಳೆನಾಶಕಗಳನ್ನು ಬಳಸಿ ಬಳಸಿ ಏನು ಮಾಡ್ತಾ ಇದ್ದೀವಿ, ಇಂಥ ಕಳೆಯಂತಹ ಸೊಪ್ಪುಗಳನ್ನು ನಾಶ ಮಾಡ್ತಾ ಇದ್ದೀವಿ. ಅವು ನಮ್ಮ ದೇಹಕ್ಕೆ ಕೊಡ್ತಾನೆ ಇರುತ್ತೆ, ಅದು ಇದ್ರೂ ಕೂಡ ನಮ್ಮ ದೇಹ ಹೀರ್ಕೊಳ್ಳೋಂಥ ಶಕ್ತಿ, ಸಸ್ಯಜನ್ಯ ಆಹಾರಗಳಿಂದ ಹೀರ್ಕೊಳ್ಳೋಂಥ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಪ್ರಾಣಿಜನ್ಯ ಆಹಾರಗಳಲ್ಲಿ ಸಿಗ್ತಕ್ಕಂಥ ಕಬ್ಬಿಣಾಂಶ ಎಷ್ಟು ದೇಹ ಬಳಸ್ಕೊಳ್ಳುತ್ತೋ ಅಷ್ಟು ಸಸ್ಯಜನ್ಯ ಆಹಾರಗಳಿಂದ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದ್ರ ಮೂರು ಪಟ್ಟು ನಾವು ಕಬ್ಬಿಣಾಂಶಯುಕ್ತ ಆಹಾರ ಪದಾರ್ಥಗಳನ್ನ ಬಳಸಬೇಕಾಗತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ಎಲ್ಲ ಅಡುಗೆಗಳಲ್ಲೂ ಕರಿಬೇವನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ನಮ್ಮ ಕಬ್ಬಿಣಾಂಶದ ಕೊರತೆಯನ್ನು ನೀಗಿಸ್ಕೋಬಹುದು. ಈ ಕಬ್ಬಿಣಾಂಶದ ಕೊರತೆ ಆದರೆ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಕಬ್ಬಿಣಾಂಶದ ಕೊರತೆಯಿಂದ ನಮಗೆ ರಕ್ತಹೀನತೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ರಕ್ತಹೀನತೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿರ್ಬೋದು ಅಥವಾ ಹದಿಹರೆಯದಲ್ಲಿ ಗರ್ಭಿಣಿ ಸ್ತ್ರೀಯಲ್ಲಿ ಹೆಚ್ಚಾಗಿ ಕಂಡು ಬರತಕ್ಕಂಥ ಒಂದು ಸಮಸ್ಯೆ. ಅವ್ರೇನ್ ಮಾಡಬೇಕು, ದಿನ ಪ್ರತಿನಿತ್ಯ ಒಂದು ಕಟ್ಟು ಸೊಪ್ಪನ್ನು ಯಾವುದೇ ರೂಪದಲ್ಲಿ ಬಳಸ್ಬೋದು. ಈ ವರಿ ಒಂದು ಕಟ್ಟು ಸೊಪ್ಪಿನ ಪಲ್ಯ ಮಾಡ್ಕೊಂಡ್ರೆ ಅದು ಸ್ವಲ್ಪೇ ಸ್ವಲ್ಪ ಆಗತ್ತೆ ನಮಗೆ. ಅದನ್ನು ಒಬ್ಬರೇ ಬಳಸಬೇಕು. ನಾವು ಒಂದು ಸಾಂಬಾರಿಗೆ ಒಂದು ಕಟ್ಟು ಸೊಪ್ಪು ಹಾಕಿದರೆ ಮನೆ ಮಂದಿಯೆಲ್ಲ ಬಳಸೋಷ್ಟೊತ್ತಿಗೆ ನಮಗೆ ಒಬ್ಬೊಬ್ಬರಿಗೆ ಒಂದು 10-10 ಗ್ರಾಂ ಕೂಡ ಸೊಪ್ಪು ಸಿಗೋದಿಲ್ಲ. ಹಾಗಾಗಿ ಸೊಪ್ಪಿನ ಪಲ್ಯವನ್ನು ಮಾಡಿ ತಿನ್ನೋದ್ರಿಂದ ಅತಿ ಹೆಚ್ಚು ನಮ್ಮ ಕಬ್ಬಿಣಾಂಶ ಇರ್ಬೋದು, ಬೀಟಾ ಕೆರೋಟಿನ್ ಇರ್ಬೋದು, ಇದೆಲ್ಲ ನಮ್ಮ ದೇಹಕ್ಕೆ ಸುಲಭವಾಗಿ ಯಥೇಚ್ಛವಾಗಿ ದೊರೆಯುತ್ತೆ. ಇದರಲ್ಲಿ ಅಷ್ಟೇನ ಇರೋದು ಮತ್ತಿನ್ಯಾವ ಸೊಪ್ಪಿನಲ್ಲೂ ಕಬ್ಬಿಣಾಂಶ ಇಲ್ವಾ ಅಂತ ಹೇಳಿದ್ರೆ, ನಮ್ಮ ಈ ಅಕ್ಕರ್ಕೆ ಸೊಪ್ಪು, ಅಕ್ಕರ್ಕೆ ಸೊಪ್ಪಲ್ಲೂ ಕೂಡ 2.4 mg ಕಬ್ಬಿಣಾಂಶ ಇರುತ್ತೆ. ಆದರೆ ನಾವು ಅದನ್ನ ಏನು ಮಾಡ್ತೀವಿ, ಕಳೆ ಅಂಥೇಳಿ ಕಿತ್ತು ಬಿಸಾಕ್ತೀವಿ. ಕಳೆನಾಶಕಗಳನ್ನ ಬಳಸೋದ್ರಿಂದ ಇಂತಹ ಒಳ್ಳೆಯ ಸೊಪ್ಪುಗಳನ್ನು ಕೂಡ ನಾವಿವತ್ತು ನಾಶಪಡಿಸ್ತಾ ಇದ್ದೀವಿ. ಅದೇ ರೀತಿ ಯಾವುದೇ ಒಂದು ಗೊಬ್ಬರಗಳಿಲ್ಲದೆ, ಯಾವುದೇ ಒಂದು ಕೀಟನಾಶಕಗಳಿಲ್ಲದೆ ಬೆಳೀತಕ್ಕಂಥ ಸೊಪ್ಪುಗಳಿವು. ಇವನ್ನ ನಾವು ಬಳಸಿದ್ದೇ ಆದರೆ, ಇವು ನೈಸರ್ಗಿಕವಾಗಿ ಬೆಳೆದಿರತಕ್ಕಂಥ ಸೊಪ್ಪುಗಳನ್ನು ನಾವು ಬಳಸಿದ್ದೇ ಆದರೆ ನಮಗೆ ಯಥೇಚ್ಛವಾಗಿ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ದೊರೆಯುತ್ತೆ. ಅದೇ ರೀತಿ ಸಬ್ಬಸಿಗೆ ಸೊಪ್ಪು, ಸಬ್ಬಸ್ಗಿ ಸೊಪ್ಪು ಅಂತ ಹೇಳ್ತೀವಿ. ಈ ಸೊಪ್ಪನ್ನ ತಾವೆಲ್ಲರೂ ನೋಡಿರ್ಬೋದು, ಬಾಣಂತಿಯರಿಗೆ ಈ ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಾಗಿ ಕೊಡ್ತಾರೆ. ಹಾಲು ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ ತಾಯಿಯಲ್ಲಿ ಅಂತೇಳಿ ಸಬ್ಬಸಿಗೆ ಸೊಪ್ಪು. ಕಾಲದಲ್ಲಿ ಅವರಿಗೆ ಕಬ್ಬಿಣಾಂಶದ ಕೊರತೆ ಅತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಅವರಿಗೆ ರಿಕ್ವೈರ್ಮೆಂಟ್ ಕೂಡ ಹೆಚ್ಚಿಗೆ ಇರುತ್ತೆ. ಅವಾಗ ಸಾಮಾನ್ಯವಾದ ಮನುಷ್ಯರಲ್ಲಿ 28-30 ಗ್ರಾಂ ಬೇಕಾದರೆ ಅವರಿಗೆ ಅದಕ್ಕಿಂತ ಹೆಚ್ಚಿನ ಕಬ್ಬಿಣಾಂಶದ ಅವಶ್ಯಕತೆ ಆ ಸಮಯದಲ್ಲಿ ಇರೋದ್ರಿಂದ ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿಗೆ ಕೊಟ್ಟರೆ ಅವರಿಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಹೇಳೋದ್ರಿಂದ ಈ ಸಬ್ಬಸಿಗೆ ಸೊಪ್ಪನ್ನು ತಿನ್ನೋ ರೀತಿ ಮಾಡಿದ್ದಾರೆ. ಅದೇ ರೀತಿ ಪುದೀನ ಸೊಪ್ಪು, ಅದರಲ್ಲೂ ಕೂಡ 15.6 mg ಕಬ್ಬಿಣಾಂಶ ಇರುತ್ತೆ. ಅದು ಪುದೀನ ಸೊಪ್ಪನ್ನ ಬರೀ ಸೊಪ್ಪನ್ನ ಪಲ್ಯ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಪುದೀನ ಸೊಪ್ಪಿಂದ ಚಟ್ನಿ ಮಾಡಿಟ್ಕೊಂಡು ದೋಸೆಗಳಿಗೆ ಹಚ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಇಲ್ಲ ಒಣಗಿಸ್ಬಿಟ್ಟು ಪೌಡರ್ ಮಾಡಿಟ್ಕೊಂಡ್ರೂ ಕೂಡ ಬೇರೆ ಬೇರೆ ಪದಾರ್ಥಗಳಲ್ಲಿ ನಾವು ಬಳಸ್ಕೋಬಹುದು. ಅದೇ ರೀತಿ ಕರಿಬೇವಿನ ಸೊಪ್ಪಿನೂ ಕೂಡ ಚಟ್ನಿ ಪುಡಿ ಮಾಡೋದ್ರ ಜೊತೆಗೆ ನಾವೀಗ ಸಾಮಾನ್ಯವಾಗಿ ನೋಡಿರ್ಬೋದು, ನಾವು ಪಲ್ಯಗಳು ಮಾಡಲಿ, ಸಾರನ್ನು ಮಾಡಲಿ, ಕರಿಬೇವನ್ನು ತೆಗೆದು ಹಾಕ್ಬಿಡ್ತೀವಿ ಊಟದಲ್ಲಿ. ಯಾರೂ ಅದನ್ನು ಜಗದು ತಿನ್ನಬೇಕು ಅಂತ ಆಸೆಪಟ್ಟು ತಿನ್ನೋದಿಲ್ಲ. ಅದರಿಂದ ಇವಾಗ ನೋಡಿರ್ಬೋದು, ಅದು ಒಂದು ಉದ್ಯಮವಾಗಿ ಕೂಡ ಬೆಳೆದಿದೆ. ಕರಿಬೇವನ್ನು ಸೊಪ್ಪುಗಳನ್ನೆಲ್ಲ ತೊಳೆದ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಆ ಥರ ನಾವು ಕೂಡ ಮನೆಯಲ್ಲಿ ಕರಿಬೇವು ಸೊಪ್ಪನ್ನು ಒಂದೇ ಸಲ ತಂದಾಗ ತೊಳೆದು ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಾಗ ಎಲ್ಲ ಪಲ್ಯಗಳಲ್ಲಿ ಸಾಂಬಾರ್ಗಳಲ್ಲಿ ಒಗ್ಗರಣೆಗೆ ಒಂದು ಎಸಳೆ ಬೇಕಂದರೆ ನಾವು ಫ್ರೆಶ್ ಆಗಿ ಹಾಕೋಣ. ಆದರೆ ಇದನ್ನು ಹೆಚ್ಚಿಗೆ ಒಂದು ಚಮಚ ಹಾಕೋದ್ರಿಂದ ಒಂದು ಕಟ್ಟು ಸೊಪ್ಪಿನಷ್ಟು ಪೌಡ್ರನ್ನ ನಾವು ಅದರಲ್ಲಿ ಹಾಕಿದಾಗಿರುತ್ತೆ. ಈ ಥರ ಮಾಡೋದ್ರಿಂದ ನಮ್ಮ ಆಹಾರದ ಪೌಷ್ಟಿಕ ಮೌಲ್ಯವನ್ನು ಕೂಡ ನಾವು ಹೆಚ್ಚಿಸ್ಬೋದು. ಅದೇ ರೀತಿಯಾಗಿ ನಾವು ರಾಜಗಿರಿ ಸೊಪ್ಪಂತ ಬರುತ್ತೆ, ಆ ಸೊಪ್ಪನ್ನು ಕೂಡ ಇದೇ ರೀತಿ ನಾವು ತೊಳೆದುಬಿಟ್ಟು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ನಾವು ಅವಲಕ್ಕಿನ ಸಾಮಾನ್ಯವಾಗಿ ಉಪ್ಪು ಖಾರ ಹಚ್ಚಿ ಅವಲಕ್ಕಿ ಮಾಡಿಟ್ಕೊಳ್ಳೋದು ವಾಡಿಕೆ. ಸಂಜೆ ಒಂದು ತಿಂಡಿಗೋಸ್ಕರ ಅವಲಕ್ಕಿಯನ್ನು ಹಚ್ಚಿಡ್ತೀವಲ್ಲ, ಆ ಅವಲಕ್ಕಿಗೆ ಈ ಕರಿಬೇವಿನ ಪುಡಿಯನ್ನು ಅಥವಾ ಈ ರಾಜಗಿರಿ ಸೊಪ್ಪಿನ ಪುಡಿಯನ್ನು ಮಿಶ್ರಣ ಮಾಡೋದ್ರಿಂದ ಅವಲಕ್ಕಿಯಲ್ಲಿ ಸಾಮಾನ್ಯವಾಗಿ ಕಬ್ಬಿಣಾಂಶ ಹೆಚ್ಚಿಗೆ ಇರುತ್ತೆ. ಆದರೆ ಅವಲಕ್ಕಿಯಲ್ಲಿರ್ತಕ್ಕಂಥ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಸಿಗಬೇಕಂತ ಹೇಳಿದರೆ ಅದಕ್ಕೆ ಸಿ ಜೀವಸತ್ವದ ಅವಶ್ಯವಿರುತ್ತೆ. ಹಾಗಾಗಿ ನಾವು ಆ ಅವಲಕ್ಕಿ ಮಾಡಿದಾಗ ಕಂಪಲ್ಸರಿ ಲಾಸ್ಟಲ್ಲಿ ನಿಂಬೆ ಹಣ್ಣಿನ ರಸವನ್ನು ಅದಕ್ಕೆ ಹಾಕ್ಕೊಂಡು ನಾವು ತಿನ್ನಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ ಆ ವಿಟಮಿನ್ ಸಿ ಜೊತೆಗೆ ನಾವಿನ್ನು ರಾಜಗಿರಿ ಸೊಪ್ಪಿನ ಪುಡಿಯನ್ನು ಕೂಡ ಮಿಶ್ರಣ ಮಾಡೋದ್ರಿಂದ ಬರೀ ಅವಲಕ್ಕಿಯಲ್ಲಿರ್ತಕ್ಕಂಥ ಪೌಷ್ಟಿಕ ಮೌಲ್ಯಕ್ಕಿಂತ ಹೆಚ್ಚಿನ ಪೌಷ್ಟಿಕ ಮೌಲ್ಯವನ್ನು ನಾವು ಆ ಅವಲಕ್ಕಿ ಸೇವನೆಯಿಂದ ಪಡಿಬೋದು. ಅದರ ಜೊತೆಗೆ ಬೀಟಾ ಕೆರೋಟಿನ್, ಅಂದರೆ ಅವಲಕ್ಕಿ ಸೇವನೆಯಿಂದ ನಮಗೆ ಕಬ್ಬಿಣಾಂಶ ಮಾತ್ರ ಅಲ್ಲದೇ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಈ ಸೊಪ್ಪುಗಳ ಪುಡಿಯನ್ನು ಕೂಡ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಇನ್ನು ಈ ಸೊಪ್ಪುಗಳನ್ನು ಯಾವ್ಯಾವ ರೀತಿಯಲ್ಲಿ ನಾವು ಬಳಸ್ಬೋದು, ಹೇಗೆ ಶೇಖರಣೆ ಮಾಡಿಟ್ಕೋಬೇಕು, ನೀವು ನೋಡಿರ್ಬೋದು ಒಂದೆರಡು ದಿವಸ ತಂದು ಇಡೋ ಅಷ್ಟೊತ್ತಿಗೆ ಸೊಪ್ಪುಗಳೆಲ್ಲ ಬಾಡಿ ಒಣಗೋಗ್ಬಿಡುತ್ತೆ. ನಮಗೆ ತಾಜಾ ಇರಲಿಲ್ಲ ಅಂತೇಳಿದರೆ ಬಳಸಬೇಕು ಅಂತ ಮನಸ್ಸೂ ಬರೋದಿಲ್ಲ. ಹಾಗಾಗಿ ನಾವು ಶೀತಲೀಕರಣದಲ್ಲಿ ಇಡೋವಂಥವ್ರು ಅಂದರೆ ಫ್ರಿಜ್ಜಲ್ಲಿ ಇಡ್ತಕ್ಕಂಥವ್ರು ಓಪನ್ನಾಗಿ ಇಡೋದಕ್ಕಿಂತ ಒಂದು ಏರ್ಟೈಟ್ ಬಾಕ್ಸ್ ಅಂತ ಹೇಳ್ತೀವಿ, ಅಂದರೆ ಗಾಳಿ ಆಡದೇ ಇರತಕ್ಕಂಥ ಡಬ್ಬಿಗಳಲ್ಲಿ ಕೆಳಗೆ ಒಂದು ನ್ಯೂಸ್ ಪೇಪರ್ ಹಾಸ್ಬಿಟ್ಟು ಮೇಲ್ಗಡೆ ಸೊಪ್ಪು ಇಡೋದ್ರಿಂದ ನೀರು ತೇವಾಂಶ ಬಂದರೂ ಕೂಡ ಆ ಸೊಪ್ಪು ನ್ಯೂಸ್ ಪೇಪರ್ ಏನು ಮಾಡುತ್ತೆ, ತೇವಾಂಶವನ್ನು ಹೀರ್ಕೊಳ್ಳುತ್ತೆ, ಸೊಪ್ಪು ತಾಜವಾಗಿ ಇರುತ್ತೆ. ನಂತರ ಅದಕ್ಕೋಸ್ಕರ ಕಂಟೈನರ್ಸ್ ಕೂಡ ಬೇರೆ ಬೇರೆ ಇರ್ತವೆ, ಅವನ್ನೆಲ್ಲ ಹಾಕಿ ಇಡೋದ್ರಿಂದ ಫ್ರಿಜ್ನಲ್ಲಿ ಒಂದು ವಾರದವರೆಗೂ ಕೆಡಲಾರ್ದಂಗೆ ಸೊಪ್ಪು ಇಡ್ಬೋದು. ಹೊರಗಡೆನೆ ಇಡೋದಾದರೆ ಬಿಡಿಸ್ಬಿಟ್ಟು ಮೊದಲು ನಾವು ಅದನ್ನು ಸೊಪ್ಪಿನಲ್ಲಿರ್ತಕ್ಕಂಥ ಈ ಕಳೆಗಳು ಬೇರೆ ಕಳೆಗಳು ಸೇರ್ಕೊಂಡಿರ್ತವೆ, ಉದಾಹರಣೆಗೆ ನಮ್ಮ ಪಾರ್ಥೇನಿಯಂ ಕಳೆ ಯಥೇಚ್ಛವಾಗಿ ಅದರಲ್ಲಿ ಸೇರ್ಕೊಂಡಿರುತ್ತೆ, ನಂತರ ಹುಲ್ಲುಗಳು ಸೇರ್ಕೊಂಡಿರುತ್ತೆ, ಇವನ್ನೆಲ್ಲ ಬೇರ್ಪಡಿಸಿ ಬುಡಗಳನ್ನು ಕಟ್ ಮಾಡಿ ನಾವು ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಟರೆ ಒಂದೆರಡು ದಿವಸನಾದರೂ ಕೂಡ ಹೊರಗಡೆ ಕೂಡ ನಾವು ಶೇಖರಣೆ ಮಾಡಿ ಇಟ್ಕೋಬೋದು. ನಂತರ ಬ್ಲ್ಯಾಂಚಿಂಗ್ ಅಂತ ಹೇಳ್ತೀವಿ, ಈ ಪಾಲಕ್ ಸೊಪ್ಪು ಮತ್ತು ರಾಜಗಿರಿ ಸೊಪ್ಪನ್ನು ಕುದಿಯೋ ನೀರಿನಲ್ಲಿ ಹಾಕಿಬಿಟ್ಟು ತೆಗೆದು ಹಾಗೆ ಒಣಗಿಸಿ ಪುಡಿ ಮಾಡಿ ಕೂಡ ಇಟ್ಕೊಳ್ಳೋದ್ರಿಂದ ಕಲರ್ ಹಾಳಾಗೋದಿಲ್ಲ, ಅಂದರೆ ಅದು ಸೊಪ್ಪಿನಲ್ಲಿರ್ತಕ್ಕಂಥ ಕಲರ್ ಹಾಗೆ ಉಳಿಯುತ್ತೆ. ಈ ಕಲರ್ ಅಂದರೆ ಈ ಬಣ್ಣಗಳ ಗಾಢ ಬಣ್ಣ ಇರತಕ್ಕಂಥ ಆಹಾರ ಪದಾರ್ಥಗಳ ಸೇವನೆಯಿಂದ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗೋದಲ್ಲದೇ ನಮ್ಮ ಜೀವಕೋಶಗಳ ರಕ್ಷಣೆಯನ್ನು ಈ ಸೊಪ್ಪಿನ ತರಕಾರಿಗಳು ಮಾಡ್ತವೆ. ಇಷ್ಟೆಲ್ಲ ಅಲ್ಲದೇ ಈ ಸೊಪ್ಪಿನಲ್ಲಿ ನಾವು ಸಾಮಾನ್ಯವಾಗಿ ನಾರಿನಂಶ ಅಂತ ಹೇಳ್ತೀವಿ, ಅಂದರೆ ಈ ನಾರಿನಂಶ ಅತಿ ಹೆಚ್ಚು ಇರೋದ್ರಿಂದ ನಾವು ಇದನ್ನು ಎಷ್ಟು ತಿಂದರೂ ಕೂಡ ನಮಗೆ ಇದು ಹೊಟ್ಟೆ ತುಂಬಿದ ಅನುಭವ ಅಂತೂ ಇರೋದಿಲ್ಲ. ಆದರೆ ಈ ನಾರಿನಂಶ ಹೆಚ್ಚಿರೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಅಂದರೆ ಮಲಬದ್ಧತೆ, ಯಾರಿಗೆ ಈ ಮಲಬದ್ಧತೆ ಸಮಸ್ಯೆ ಇರುತ್ತಲ್ಲ ಅವ್ರಿಗೆ ಡೈಲಿ ಒಂದು ಸೊಪ್ಪು ಒಂದು ಕಟ್ಟು ಸೊಪ್ಪನ್ನು ಬಳಸೋದ್ರಿಂದ ಅವ್ರಿಗೆ ಆ ಸಮಸ್ಯೆಯಿಂದ ನಿವಾರಣೆ ಆಗುತ್ತೆ. ನಂತರ ಈ ಬ್ಲಾಟಿಂಗ್ ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಈ ಥರ ಇರತಕ್ಕಂಥವ್ರು ಒಂದು ಸ್ವಲ್ಪ ನಾರಿನಂಶ ಕಡಿಮೆ ಮಾಡಬೇಕಾಗುತ್ತೆ. ಅವ್ರನ್ನ ಒಂದು ಬಿಟ್ಟು ಈ ಸೊಪ್ಪನ್ನು ದಿನನಿತ್ಯ ಆಹಾರದಲ್ಲಿ ಯಾವುದೇ ಒಂದು ರೂಪದಲ್ಲಿ ಬಳಸಿದರೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈಗ ದೊಡ್ಡವರೇನೋ ಸೊಪ್ಪಿನ ಪಲ್ಯಗಳನ್ನೆಲ್ಲ ಮಾಡ್ಕೊಂಡು ತಿಂದುಬಿಡ್ತೀವಿ, ಆದರೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ತಿನ್ನಿಸ್ಬೇಕು ಅಂತ ಕೂಡ ಒಂದು ಸಮಸ್ಯೆ ಕಾಡ್ತಾ ಇರ್ಬೋದು. ಆವಾಗ ನೀವು ಅನ್ನ ಮಾಡ್ತಿರುವಾಗಲೇ ಅದ್ರ ಜೊತೆಗೇ ಪಾಲಕ್ ರಸ ಮಾಡಿ ಸೇರಿಸೋದ್ರಿಂದ ಪಾಲಕನ್ನು ಆ ಥರ ಮಾಡಿ ಕೊಡ್ಬೋದು. ನಂತರ ಪುದೀನಾ ಸೊಪ್ಪನ್ನು ಕೂಡ ಅನ್ನದ ಜೊತೆಗೆ ಬೇಯಿಸ್ಬಿಟ್ಟು ಅಥವಾ ಒಂದು ಪೇಸ್ಟ್ ಮಾಡಿ ಹಾಕೋದ್ರಿಂದ ಕೂಡ ಅನ್ನದ ಕಲರ್ ಕೂಡ ಚೇಂಜ್ ಆಗುತ್ತೆ, ಮಕ್ಕಳಿಗೆ ಒಂಥರ ಅಟ್ರಾಕ್ಷನ್ನು ಇರುತ್ತೆ. ಈ ಥರನೂ ಮಾಡಿ ಆ ಸೊಪ್ಪುಗಳನ್ನ ತಿನ್ನಿಸ್ಬೋದು. ನಂತರ ಈ ಚಪಾತಿ ಹಿಟ್ಟು ಕಲಸೋವಾಗ ನಾವೇನು ಮಾಡ್ಬೋದು ಅಂದರೆ ಮೆಂತ್ಯ ಸೊಪ್ಪನ್ನು ಬಾಡಿಸ್ಬಿಟ್ಟು ಅದನ್ನು ಸಣ್ಣ ಕಟ್ ಮಾಡಿ ಬಾಡಿಸಿ ಚಪಾತಿಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಥರದ ಒಂದು ಸೊಪ್ಪಿನ ಪಲ್ಯ ಬಾಯಿಲಿ ಸಿಗೋದೇ ಇಲ್ಲ. ಹಾಗಾಗಿ ರೋಲ್ ಮಾಡಿಕೊಂಡು ಕೂಡ ಮಕ್ಕಳು ಅದನ್ನು ಆರಾಮವಾಗಿ ತಿನ್ಬೋದು. ಈ ಥರ ಮುದುಕರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಈ ಸೊಪ್ಪಿನ ಪಲ್ಯಗಳು ಅವಶ್ಯಕತೆ ತುಂಬ ಇದೆ. ಇದರಲ್ಲಿ ನಾವು ಅತಿ ಹೆಚ್ಚು ಅಂತ ಹೇಳಿದರೆ ಕಣ್ಣಿನ ಆರೋಗ್ಯಕ್ಕೆ ಮತ್ತು ನಮ್ಮ ಕಬ್ಬಿಣಾಂಶದ ಕೊರತೆಯಿಂದ ಬಳಲ್ತಕ್ಕಂಥ ಒಂದು ಜನಗಳಿಗೆ ಇದು ಉತ್ತಮ ಆಹಾರ. ಹಾಗಾಗಿ ದಿನನಿತ್ಯ ನಾವು ಒಂದು ಸೊಪ್ಪನ್ನು ಬಳಸಲೇಬೇಕಾಗತ್ತೆ. ಸಮತೋಲನ ಆಹಾರ ನಾವು ಬಳಸಬೇಕು, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತಾದರೆ ತಪ್ಪಲ ಪಲ್ಯಗಳನ್ನು ಕಂಪಲ್ಸರಿಯಾಗಿ ನೀವು ಯಾವುದೇ ರೂಪದಲ್ಲಾದರೂ ಚಪಾತಿಗಾದರೂ ಕಲಿಸ್ಕೋಬೋದು, ಸಾಂಬಾರಾದರೂ ಮಾಡ್ಕೋಬೋದು, ಪಲ್ಯ ಆದರೂ ಮಾಡ್ಬೋದು. ಈ ರೀತಿ ಯಾವುದೇ ರೂಪದಲ್ಲಿ ಹಸಿ ಸಲಾಡನ್ನು ಕೂಡ ಮಾಡಿ ಬಳಸೋದ್ರಿಂದ ನಮ್ಮ ಚರ್ಮದ ಆರೋಗ್ಯ ಮತ್ತು ನಮ್ಮ ಉದರದ ಆರೋಗ್ಯ ಅಂದರೆ ಹೊಟ್ಟೆಯಲ್ಲಿ ಅಜೀರ್ಣತೆ ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಕೂಡ ನಾವು

ನಮ್ಮೆತ್ತಿನ ಕೊಳ್ಳಾಳಿ ಸರಪುಣಿ ಯಾರ ಬಿಚ್ಚಿರಿ ಕೊಡುರವು ಯಾರ ಬಿಚ್ಚಿರಿ ಕೊಡುರವ ನಮ್ಮ ಬಸವಾಮೇವಲ್ಲ ನೀಳ ಕುಡಿಯವಲ್ಲ ಎಲ್ಲಮ್ಮ ನಿನ್ನ ಮಗ ಎಳೆಯ ಪರಸರಾಮ ಯಾರ ತೂಗಿದರ ಮಲಗಲ್ಲ ಯಾರ ತೂಗಿದರ ತೂಗಿದರ ಸುಖ ನೀದ ಎಲ್ಲಮ್ಮ ನಿನ ಮಗ ಎಳೆಯ ಪರಸರ ಮಾಯಾರ ತೂಗಿದರ ಮಲಗಲ್ಲ ಯಾರ ತೂಗಿದರ ಮಲಗಲ್ಲ ಸತ್ಯಮ್ಮ ತೂಗಿದರ ಮಲಗಲ್ಲ ಎಂಟತ್ತ ಒಡಕೊಂಡು ಕಂಟಾಗ ಒಗುವಾಗ ಗಂಟ ಬಿದ್ದಾಳು ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳು ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳು ಬಸರ ದಾರ್ಯಾಂಗ ನಡೆದಾಳು ನೀಲಮ್ಮ ಗೋಧಿ ಸಸಿಯಾಗಿ ಪುಟುದಾಳು ಬಸರ ದಾರ್ಯಾಂಗ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳು ಬಸವಣ್ಣಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳು ಚಕ್ಕರ ಬಿಂಬದ ಕ್ವಾಟಿ ಒಕ್ಕನು ಅಭಿಮಾನ ದುಃಖ ಮಾಡುತ್ತಾನು ರಣುದಾಗ ಕರಬಿಂಬದ ಕ್ವಾಟಿ ಒಕ್ಕನು ಅಭಿಮಾನ ದುಃಖ ಮಾಡುತ್ತಾನು ರಣುದಾಗ ದುಃಖ ಮಾಡುತ್ತಾನು ರಣುದಾಗ ಅಭಿಮಾನ ಚಿಕ್ಕರ ಸೈಂದವನ ಕೈಯಾಗ ಬಾಕಾಲಿ ತೋಳಿಡದು ಯಾಕಳತಿ ಚೆನ್ನಮ್ಮ ಭೀಮಾರತಿ ಎಂಬ ನಿನ್ನ ಮಗ ಭೀಮಾರತಿ ಎಂಬ ನಿನ್ನ ಮಗ ಹುಟ್ಟಿದರೆ ಬಾಗಿಲ ಬಂಗಾರ ಜಡಿಸೇವ ಆ ಕಲ್ಲು